ಅಂಬೇಡ್ಕರ್ ಸಮುದಾಯ ಭವನ, ಆಂಜನೇಯ ಅಗ್ರಹಾರ, ಜಿಂಕ್ಲೈನ್ ನಾಗರಕಟ್ಟೆ ದೇವಸ್ಥಾನದ ಮುಂಭಾಗ, ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದ ಹತ್ತಿರ, ನಗರಸಭೆ ಮಳಿಗೆ ತಿಮ್ಮಯ್ಯ ಮಾರ್ಕೆಟ್ ರೈಲ್ವೆ ಸ್ಟೇಷನ್ ಹತ್ತಿರ, ಕೇಶವಪುರ ಬಡಾವಣೆ ನೀರಿನ ಟ್ಯಾಂಕ್ ಪಕ್ಕದ ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದ ಹತ್ತಿರ ಹಾಗೂ ಎನ್ಟಿಬಿ ಕಚೇರಿ ನ್ಯೂಟೌನ್ ಈ ಸ್ಥಳಗಳಲ್ಲಿ ನೀಡಿ ಇದರ ಪ್ರತಿಯಾಗಿ ಪ್ರೋತ್ಸಾಹಕರ ಬಹುಮಾನಗಳನ್ನು ಗಳಿಸಬಹುದು, ಪರಿಸರಕ್ಕೆ ಸೇವೆಯನ್ನು ಸಲ್ಲಿಸಬಹುದು. ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನದಡಿ ಭದ್ರಾವತಿಯಲ್ಲಿ ದಿನಾಂಕ 4/6/2023 ನಾಗರಿಕರ ಬಳಿ ಇರುವ ಹಳೆಯ ನಿರುಪಯುಕ್ತ ಆಟಿಕೆಗಳು, ಬಟ್ಟೆಗಳು, ದಿನಪತ್ರಿಕೆ, ಪುಸ್ತಕ ಮುಂತಾದ ರದ್ದಿ, ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಗುಜರಿ ವಸ್ತುಗಳು ಮುಂತಾದವನ್ನು ನಿಗದಿತ ಸ್ಥಳಗಳಲ್ಲಿ ನೀಡಿ ಈ ನಿರುಪಯುಕ್ತ ವಸ್ತುಗಳಿಗೆ ಪ್ರತಿಯಾಗಿ ಬಹುಮಾನವನ್ನು ಗಳಿಸಬಹುದು, ಪರಿಸರ ಸೇವೆ ಮಾಡಬಹುದು. ಎಸ್ಎಸ್ಎಲ್ಸಿ ನಂತರ ಮುಂದೇನು ಎನ್ನುವವರಿಗೆ ಇಲ್ಲಿದೆ ಸುವರ್ಣಾವಕಾಶ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ನಿದಿಗೆ ಕೈಗಾರಿಕಾ ಪ್ರದೇಶ, ಮಾಚೇನಹಳ್ಳಿ, ಶಿವಮೊಗ್ಗ ಇವರು 2023-24 ಪ್ರವೇಶಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೋರ್ಸ್ಗಳು ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಕೋರ್ಸಿನ ಅವಧಿ 4 ವರ್ಷಗಳು. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ವಿದ್ಯಾರ್ಥಿನಿಯರಿಗೆ 30% ಸೀಟು ಮೀಸಲಾತಿ ಇರುತ್ತದೆ, ಜೊತೆಗೆ 100% ಉದ್ಯೋಗಾವಕಾಶ ಇರುತ್ತದೆ. ಸುಸಜ್ಜಿತವಾದ ಬಾಲಕರ ವಸತಿ ನಿಲಯವೂ ಲಭ್ಯವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2023. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9448307024, 9881014104, 9902232389, 9955565126, ಹಾಗೂ 9449286543. ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಲು ಕೋರಲಾಗಿದೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಪಶು ಚಿಕಿತ್ಸಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಮಾಲ್ತೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ 500 ಹಸುಗಳಲ್ಲಿ ಕಂಡು ಬರ್ತಕ್ಕಂತಹ ಸಾಮಾನ್ಯ ರೋಗಗಳು ಮತ್ತು ಇದರ ಹತೋಟಿ ಕ್ರಮಗಳು ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಈ 500 ಹಸುಗಳಲ್ಲಿ ಯಾವ್ಯಾವ ರೋಗಗಳು ಕಂಡು ಬರ್ತವೆ ಮತ್ತು ಆ ರೋಗದಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನೇನು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ 500 ಹಸುಗಳಲ್ಲಿ ರೋಗ ಕಂಡು ಬರೋದ್ರಿಂದ ಅವು ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ ಒಂದು. ಆಮೇಲೆ ಈಗ ನಾವು ಹಾಲಿನ ಇಳುವರಿ ಆಗಲಿ ಅಥವಾ ಮುಂದೆ ಅವು ಬೆದೆಗೆ ಬಂದು ಗಬ್ಬ ಕಟ್ಟಂತ ಅವಕಾಶ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದು ತುಂಬಾ ಮುಖ್ಯವಾದ ಏನಂದ್ರೆ, ನಾವು ಕಾಯಿಲೆ ಗುಣಪಡಿಸಕ್ಕೆ ಏನು ದುಡ್ಡು ಖರ್ಚು ಮಾಡ್ತೀವಿ ಅದಕ್ಕಿಂತ ನಾವು ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದೆ ತುಂಬಾ ಮುಖ್ಯವಾದ ಆಗುತ್ತೆ. ಹಾಗಾಗಿ ಅವು ರೋಗಗಳ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ನಿಯಂತ್ರಣ ಕ್ರಮಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಅಧಿಕ ಲಾಭವನ್ನು ಪಡೆಯಬಹುದು ನಾವು. ಈ ಒಂದು ದುಷ್ಪರಿಣಾಮದ ಬಗ್ಗೆ ಹೇಳಿದ್ರಿ, ಜೊತೆಗೆ ಈ 500 ಹಸುಗಳಲ್ಲಿ ಯಾವ್ಯಾವ ರೋಗಗಳು ಕಂಡು ಬರ್ತವೆ ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ 500 ಹಸುಗಳಲ್ಲಿ ಸೂಕ್ಷ್ಮಾಣುಜೀವಿಗಳಿಂದ ರೋಗಗಳು ಬರ್ತವೆ, ಅದೇ ಬ್ಯಾಕ್ಟೀರಿಯಾ ಮತ್ತು ವೈರಾಣು ಅಂತ ಹೇಳ್ತೀವಿ. ಇನ್ನೊಂದು ಜಂತುಗಳಿಂದ ಕೂಡ ರೋಗಗಳು ಕಂಡು ಬರ್ತವೆ. ಈ ಬ್ಯಾಕ್ಟೀರಿಯಾ ನಂತರ ಜಂತು ಹುಳು ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂಥದ್ದು ಏನೇನು ಅಂತ ಹೇಳೋದಾದ್ರೆ, ಈಗ ಬ್ಯಾಕ್ಟೀರಿಯಾಗಳಿಂದ ಬರುವಂತ ರೋಗಗಳಂದ್ರೆ ಗಳಲು ಬೇನೆ ಅಂತ ಹೇಳ್ತೀವಿ, ಚಪ್ಪೆ ಬೇನೆ, ಆಮೇಲೆ ನೆರಡಿ ರೋಗ, ಇವು ತುಂಬಾ ಮುಖ್ಯವಾದಂತ ರೋಗಗಳು ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ವೈರಾಣುಗಳಿಂದ ಬರುವಂತ ರೋಗ ತುಂಬಾ ಮುಖ್ಯವಾದ ಅಂದ್ರೆ ಕಾಲು ಮತ್ತು ಬಾಯಿ ಜ್ವರ. ಅದೇ ರೀತಿ ನಾವು ಜಂತು ಹುಳುವಿನ ರೋಗಗಳು ಅಂತಂದ್ರೆ ದುಂಡು ಹುಳಿನಿಂದ ಬರುವಂತ ರೋಗಗಳು, ಆಮೇಲೆ ಚಪಟೆ ಹುಳುಗಳಿಂದ ಬರುವಂತ ರೋಗಗಳು ಕೂಡ ಕಂಡು ಬರ್ತವೆ. ಪ್ರಾರಂಭದಲ್ಲಿ ಈ ಕಾಲು ಬಾಯಿ ಜ್ವರದ ಲಕ್ಷಣಗಳು ಯಾಕೆ ಬರುತ್ತೆ, ಹೇಗ್ ಬರುತ್ತೆ, ಬಂದ ನಂತರವಾಗಿ ಅದಕ್ಕಿರ್ತಕ್ಕಂತ ಚಿಕಿತ್ಸೆಗಳು ಯಾವ ತರ ಹತೋಟಿ ಮಾಡಬೇಕು? ಕಾಲು ಮತ್ತು ಬಾಯಿ ಜ್ವರ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದು ಮುಖ್ಯವಾಗಿ ವೈರಾಣುಗಳಿಂದ ಬರುವಂತ ರೋಗ. ಇದು ಕಲುಷಿತ ನೀರುಗಳಿಂದ ಹರಡುತ್ತೆ, ಜೊತೆಗೆ ಗಾಳಿ ಮುಖಾಂತರ ಕೂಡ ಈ ರೋಗ ಹರಡುತ್ತೆ. ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಹರಡುವಂತ ಅವಕಾಶ ಇರುತ್ತೆ. ಈ ರೋಗದ ಮುಖ್ಯ ಲಕ್ಷಣಗಳೇನಂದ್ರೆ, ಈಗ ಕಾಲು ಮತ್ತು ಬಾಯಿ ಜ್ವರ ಅಂತ ಹೆಂಗ್ ಹೇಳ್ತೀವಿ, ಹಂಗೆ ಬಾಯಿಯಿಂದ ಜಲ ಸುರಿತಾ ಇರುತ್ತೆ, ಆಮೇಲೆ ಬಾಯಿಗಳಲ್ಲಿ ಹುಣ್ಣಾಗಿ ನಾಲ್ಗೆ ಮೇಲೆ ಹುಣ್ಣಾಗಿ ಹುಣ್ಣೆಲ್ಲ ಒಡೆದೋಗಿ ಅಲ್ಲಿಂದ ರಕ್ತ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಈ ರೋಗ ಬಂದಂತ ರಾಸುಗಳಲ್ಲಿ ವಿಪರೀತ ಜ್ವರ ಇರ್ತದೆ. ಆಮೇಲೆ ಈ ಏನು ಹುಣ್ಣುಗಳಂತ ಹೇಳಿದ್ ಬಾಯಿಯಲ್ಲಿ ಹುಣ್ಣುಗಳಂತ ಹೇಳಿದೆ, ಅದು ಕಾಲಲ್ಲಿ ಕೂಡ ಕಾಣಿಸ್ಕೊಂಡು ಕಾಲು ಕುಂಟದು ಆತರ ಲಕ್ಷಣಗಳು ಇರ್ತವೆ. ಜೊತೆಗೆ ಹಾಲಿನ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಈ ರೋಗದಿಂದ ತುಂಬಾ ಬಳಲ್ತಾ ಇರ್ತವೆ ಈ ರಾಸುಗಳು. ಇದಕ್ಕೆ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ, ಇದು ವೈರಾಣು ರೋಗ ಇರೋದ್ರಿಂದ ಇದಕ್ಕೆ ಅಂದ್ರೆ ಮುಖ್ಯವಾದ ಚಿಕಿತ್ಸೆ ಅಂತ ಏನಿರಲ್ಲ, ವೈರಾಣುವಿನಿಂದ ಈ ರೋಗ ಬಂದಿರೋದ್ರಿಂದ ರೋಗ ಬಂದಂತ ರಾಸುಗಳನ್ನ ನೀವು ಪ್ರತ್ಯೇಕಿಸಬೇಕು. ಅಂದ್ರೆ ಅದನ್ನ ಬೇರ್ಪಡಿಸಿ ಬೇರೆ ಕಡೆ ಇಟ್ಬಿಟ್ಟು ಪಶುವೈದ್ಯರನ್ನ ನೀವು ಕರ್ಕೊಂಬಂದು ಅವ್ರ ಕಡೆ ಚಿಕಿತ್ಸೆ ಕೊಡಿಸ್ಬೇಕು. ಒಂದು ಇದ್ರ ಜೊತೆಗೆ ಇದನ್ನ ನಿಯಂತ್ರಣ ಹೆಂಗೆ ಅಂದ್ರೆ, ನಾವು ಪ್ರತಿ ವರ್ಷ ನಮ್ಮ ಸರ್ಕಾರಿ ಏನು ಪಶು ಚಿಕಿತ್ಸಾಲಯದಿಂದ ಇದಕ್ಕೆ ಲಸಿಕೆಯನ್ನ ಮಾಡ್ತಾರೆ. ಪ್ರತಿ ವರ್ಷ ಎರಡು ಸಲ ಅಂದ್ರೆ ಜನವರಿ ಮತ್ತು ಜುಲೈಯಲ್ಲಿ, ಆ ಕಾಲದಲ್ಲಿ ನೀವು ಲಸಿಕೆಯನ್ನು ಹಾಕಿಸಿಕೊಂಡು ಈ ರೋಗ ಬರದಂತೆ ತಡೆಗಟ್ಟಬಹುದು. ಜೊತೆಗೆ ಗಂಟಲು ಬೇನೆ ಅಂತ ಹೇಳಿದ್ರೆ ಸರ್, ಆ ಒಂದು ರೋಗ ಯಾವ ರೀತಿ ಹರಡುತ್ತೆ ಅದ್ರ ಬಗ್ಗೆ? ಗಂಟಲು ಬೇನೆ ರೋಗ ಸೂಕ್ಷ್ಮಾಣುಜೀವಿನ ಅಂದ್ರೆ ಬ್ಯಾಕ್ಟೀರಿಯಾ ಬರುವಂತ ರೋಗ ಇದು. ಇದು ಕೂಡ ಕಲುಷಿತ ನೀರಿನ ಮುಖಾಂತರ, ಆಮೇಲೆ ಮೇವು ಮುಖಾಂತರ ಕೂಡ ಇದು ಹರಡುತ್ತೆ. ಇದರ ಮುಖ್ಯ ಲಕ್ಷಣಗಳೇನು, ಹೆಂಗೆ ಗಂಟಲು ಬೇನೆ ಅಂತ ಹೇಳಿದ್ರು, ಹಂಗಾಗಿ ಗದ್ದದ ಕೆಳಗಡೆ ನೀರಿಂದ ತುಂಬಿಕೊಂಡಿರುವಂತ ಬಾವ ಬಂದಿರುತ್ತೆ. ಆಮೇಲೆ ಇದರಲ್ಲಿ ಕೂಡ ವಿಪರೀತ ಜ್ವರ ಇರುತ್ತೆ. ಆಮೇಲೆ ಈ ಒಂದು ಗಂಟಲು ಬೇನೆದ ಒಂದು ಮುಖ್ಯವಾದ ಲಕ್ಷಣ ಏನಂದ್ರೆ, ಕೆಲವೊಂದು ಸಲ ರಾಸುಗಳು ಏನು ಚಿಹ್ನೆಗಳನ್ನು ಅಂದ್ರೆ ಲಕ್ಷಣಗಳನ್ನು ತೋರಿಸ್ತೇನೆ ಸಾವು ಸಂಭವಿಸುತ್ತದೆ. ಹಾಗಾಗಿ ಈ ಗಂಟಲು ಬೇನೆ ರೋಗಕ್ಕೆ ನೀವು ಒಂದು ಇವುಗಳ ರಾಸುಗಳನ್ನ ಬೇರ್ಪಡಿಸಿ ಅವಕ್ಕೆ ಪಶುವೈದ್ಯರ ಕಡೆಯಿಂದ ನೀವು ಚಿಕಿತ್ಸೆ ಕೊಡಿಸಬೇಕು. ಜೊತೆಗೆ ಈ ರೋಗ ಬರದಂತೆ ನಾವು ಪ್ರತಿ ಮುಂಗಾರಿಗಿನ ಮುಂಚೆ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ನಾವು ಲಸಿಕೆ ಹಾಕಿಸೋದ್ರಿಂದ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಸರ್, ಈ ಗಂಟಲು ಬೇನೆ ರೋಗದ ಬಗ್ಗೆ ಹೇಳಿದ್ರೆ ತಾವು ಆಹಾರ ಕ್ರಮ ಹೇಳಿದ್ರಿ, ಯಾವ ರೀತಿಯಾದ ಆಹಾರವನ್ನ ಈ ರಾಸುಗಳಿಗೆ ಕೊಡಬೇಕು ಅಂತೇಳಿ? ಗಂಟಲು ಬಾವು ಇರೋದ್ರಿಂದ ಅವಕ್ಕೆ ಮೇವು ತಿನ್ನಕ್ ಆಗ್ತಿರಲ್ಲ. ಆ ಒಂದು ಸಂದರ್ಭದಲ್ಲಿ ನೀವು ಅವಕ್ಕೆ ತೆಳುವಾದ ಅಂದ್ರೆ ನೀರು ಅಥವಾ ಗಂಜಿ ಆ ತರದ ಆಹಾರವನ್ನ ನೀವು ಅವಕ್ಕೆ ಕೊಟ್ಟು ನೀವು ಕಾಳಜಿ ವಹಿಸಬೇಕಾಗುತ್ತೆ. ಇದು ಆಹಾರದಿಂದ ಬರುತ್ತೆ ಅಂತ ಹೇಳಿದ್ರೆ, ಹುಲ್ಲನ್ನ ಹಾಕೋದ್ರಿಂದ ಈ ಗಂಟಲು ಬೇಕು, ಆ ಒಂದು ಹುಲ್ಲನ್ನ ಯಾವ ರೀತಿ ಸಂಸ್ಕರಿಸಿ ಇದು ಕೊಡಬೇಕು ಅಂತ? ನಾವು ಆದಷ್ಟು ಈ ರೋಗಗ್ರಸ್ತಕ್ಕೆ ಏನು ಇಟ್ಟರಿಂದ ಮೇವು ಅಥವಾ ನೀರಾಗ್ಲಿ ಅವನ್ನ ಆರೋಗ್ಯವಾಗಿರೋ ರಾಸುಗಳಿಗೆ ಕೊಡಲೇಬಾರದು. ಅವನ್ನ ಬೇರ್ಪಡಿಸಿ ನಾವು ಅವಕ್ಕೆ ಮೇವು ಮತ್ತು ನೀರನ್ನ ಕೊಡಬೇಕಾಗುತ್ತೆ. ಜೊತೆಗೆ ಈ ಚಪ್ಪೆ ಬೇನೆ ರೋಗ ಅಂತ ಹೇಳಿದ್ರಿ, ಆ ರೋಗ ಅಂದ್ರೆ ಏನು, ಅದು ಯಾವ ರೀತಿ ಹರಡುತ್ತೆ, ಯಾವ ಸಮಯದಲ್ಲಿ ಇದು ಕಂಡು ಬರುತ್ತೆ ಅಂತ? ಚಪ್ಪೆ ಬೇನೆ ರೋಗ ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ ಇದು. ಮಳೆಗಾಲದಲ್ಲಿ ಕಾಣಿಸ್ಕೊಂಡಂತ ರೋಗ ಇದು. ಈ ರೋಗದ ಮುಖ್ಯ ಲಕ್ಷಣ ಏನಂದ್ರೆ, ಈ ಚಪ್ಪೆ ಅಂದ್ರೆ ಚಪ್ಪೆ ತೊಡೆ ಭಾಗದ ಮಾಂಸಖಂಡ ಮತ್ತು ಎದೆ ಭಾಗದ ಮಾಂಸಖಂಡ ಬಾವು ಇರುತ್ತೆ. ಜೊತೆಗೆ ನೀವು ಅದನ್ನ ಮುಟ್ಟಿದ್ರೆ ಹಿಂಗೆ ಚರಚರ ಅಂತ ಒಳಗಡೆ ಗಾಳಿ ತುಂಬಿಕೊಂಡ್ರಿಂದ ಚರಚರ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಈ ಒಂದು ಲಕ್ಷಣದಿಂದ ನೀವು ಈ ಕಾಯಿಲೆನ ಕಂಡುಹಿಡ್ಕೋಬಹುದು. ಸೊ ಇಲ್ಲೂ ಕೂಡ ನೀವು ರೋಗಗ್ರಸ್ತ ರಾಸುಗಳನ್ನ ಬೇರ್ಪಡಿಸಿ ಅವುಗಳಿಗೆ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಬೇಕು. ಅದೇ ರೀತಿ ಈ ರೋಗವನ್ನು ತಡೆಗಟ್ಟೋದು ಹೇಗೆ ಅಂದ್ರೆ, ಇವು ಕೂಡ ನೀವು ಮುಂಗಾರು ಅಥವಾ ಮಳೆಗಾಲಕ್ಕಿಂತ ಮುಂಚೆನೆ ನೀವು ಲಸಿಕೆಯನ್ನು ಕೊಡಿಸಿ ಈ ರೋಗವನ್ನು ತಡೆಗಟ್ಟಬಹುದು. ಈ ಒಂದು ರೋಗ ಯಾವ ರೀತಿ ಹರಡುತ್ತೆ ಅಂತೀರ? ಚಪ್ಪೆ ಬೇನೆ ಕೂಡ ಕಲುಷಿತ ನೀರು ಮತ್ತು ಆಹಾರದಿಂದ ಹರಡುತ್ತೆ. ಜೊತೆಗೆ ಈ ರೋಗಗ್ರಸ್ತ ರಾಸುಗಳನ್ನ ಆರೋಗ್ಯಗ್ರಸ್ತಗಳು ಹತ್ತಿರ ಸಂಪರ್ಕ ಬಂದಾಗ ಕೂಡ ಈ ರೋಗ ಹರಡುತ್ತೆ. ಇದಕ್ಕೆ ಚಿಕಿತ್ಸೆ ಬಿಟ್ಟರೆ ಮತ್ತೆ ಬೇರೆ ತಡಿತಕ್ಕಂತ ಕ್ರಮಗಳ ಬಗ್ಗೆ ಯಾವ್ದಿದೆ ಸರ್? ಒಂದು ಅದೇ ಆರೋಗ್ಯವಂತ ರಾಸುಗಳನ್ನ ಬೇರ್ಪಡಿಸಬೇಕು. ಇನ್ನೊಂದು ಪ್ರತಿ ವರ್ಷ ಮುಂಗಾರಿಗಿನ ಮುಂಚೆ ನೀವು ಲಸಿಕೆಯನ್ನ ಕೊಡಿಸುವ ಮೂಲಕ ನೀವು ಈ ರೋಗವನ್ನು ತಡೆಗಟ್ಟಬಹುದು. ಅಂದ್ರೆ ಈ ಒಂದು ಲಸಿಕೆಯನ್ನ ಚಿಕ್ಕ ಕರುಗಳಿಗೆ ಕೊಡಿಸಬೇಕು ಅಂತ ಹೇಳ್ತೀರ, ದೊಡ್ಡದಾದಂತ ಯಾವ ರೀತಿಯಾದ ಒಂದು ವಯಸ್ಸಲ್ಲಿ? ಈ ಲಸಿಕೆನ ಈ ಲಸಿಕೆ ಅಂತಲ್ಲ, ಯಾವುದೇ ಲಸಿಕೆ ಆಗಲಿ ಜಾನುವಾರುಗಳಲ್ಲಿ ಕರುಗಳಲ್ಲಿ ನಾವು 3 ತಿಂಗಳಿಗೆ ವಯಸ್ಸು ಅವಾಗ ಮೊದಲನೇ ಲಸಿಕೆ ಕೊಡಿಸಬೇಕಾಗತ್ತೆ. ಆಮೇಲೆ ನಂತರ ಆ ಒಂದು ನಾ ಹೇಳಿದ್ನಲ್ಲಿ ಕಾಲ್ಬಾಯಿ ಜ್ವರ ವರ್ಷಕ್ಕೆ 2 ಸಲ, ಈ ಚಪ್ಪೆ ಬೇನೆ ಮತ್ತು ಗಂಟಲು ಬೇನೆ ಮುಂಗಾರಿಗಿನ ಮುಂಚೆ ಈ ತರ ನೀವು ಪ್ರತಿ ವರ್ಷ ಇವು ಲಸಿಕೆಗಳನ್ನ ಕೊಡಿಸ್ತಾ ಹೋಗ್ಬೇಕು ಜಾನುವಾರುಗಳಲ್ಲಿ. ಈ ನೆರಡಿ ರೋಗ ಅಂತ ಹೇಳಿದ್ರೆ ಸರ್, ಹಂಗಂದ್ರೆ ಏನು ಅಂತೀರ? ನರಡಿ ರೋಗ ಅಂದ್ರೆ ಈಗ ನೀವು ಪೇಪರ್ ಅಲ್ಲಿ ಓದಿರ್ತೀರ, ಆಂಥ್ರಾಕ್ಸ್ ಅಂತ ಹೇಳ್ತೀವಿ ನಾವು, ಅದು ಕನ್ನಡದಲ್ಲಿ ನರಡಿ ರೋಗ ಅಂತ ಹೇಳ್ತೀವಿ. ಇದು ಬೇರೆ ರೋಗದ ತರ ಸಾಮಾನ್ಯವಾಗಿ ಕಂಡು ಬರಲ್ಲ, ಬಟ್ ಕೆಲವೊಂದು ಜಾಗ ಕೆಲವೊಂದು ಊರುಗಳಲ್ಲಿ ಮಾತ್ರ ಕಂಡು ಬರುವಂತ ರೋಗ ಇದು ನರಡಿ ರೋಗ. ಈ ರೋಗ ಕೂಡ ಗಾಳಿ ಮುಖಾಂತರ ಹರಡುತ್ತೆ. ಆಮೇಲೆ ಇದು ಬ್ಯಾಕ್ಟೀರಿಯಿಂದ ಬರುವಂತ ರೋಗ. ಈ ರೋಗದ ಲಕ್ಷಣ ಏನಂದ್ರೆ, ಇದು ಕೂಡ ಈ ರೋಗ ಬಂದಂತ ಜಾನುವಾರುಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತವೆ. ಜೊತೆಗೆ ಸಾವು ಸಂಭವಿಸುವ ಸಮಯದಲ್ಲಿ ಈ ಗುದದ್ವಾರ ಇರಬಹುದು, ಮೂಗಿಂದ ಇರಬಹುದು, ಅಲ್ಲಿಂದ ರಕ್ತ ಮಿಶ್ರಿತ ದ್ರವ ಒಂದು ಹೊರಗಡೆ ಬರ್ತಾ ಇರುತ್ತೆ. ಇದು ಒಂದು ಮುಖ್ಯ ಲಕ್ಷಣ ಈ ರೋಗದ್ದು. ಆಮೇಲೆ ಈ ನರಡಿ ರೋಗ ಬಂದಂತ ಸಮಯದಲ್ಲಿ ಒಂದು ಜಾನುವಾರನ ಬೇರ್ಪಡಿಸಬೇಕು, ಆಮೇಲೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಯಾವುದು ಪಶುವೈದ್ಯರಿಂದ. ಜೊತೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಈ ನರಡಿ ರೋಗದ್ದು ಈ ಅಕಸ್ಮಾತ್ ಈ ನರಡಿ ರೋಗ ಬಂದಂತ ರಾಸುಗಳನ್ನು ನಾವು ಶವ ಪರೀಕ್ಷೆ ಮಾಡಿಸಬಾರದು. ಈ ಶವ ಪರೀಕ್ಷೆ ಮಾಡಿಸೋದ್ರಿಂದ ಈ ಅಂದ್ರೆ ರೋಗಗ್ರಸ್ತ ಏನು ಜಾನುವಾರುಗಳಿಂದ ಸೂಕ್ಷ್ಮಾಣುಜೀವಿಗಳು ಹೊರಗಡೆ ಬಂದು ಗಾಳಿ ಮುಖಾಂತರ ಬೇರೆ ಆರೋಗ್ಯವಂತ ರಾಸುಗಳಿಗೆ ಹರಡುವಂತ ಅವಕಾಶ ಇರುತ್ತೆ. ಹಾಗಾಗಿ ನೀವು ಶವ ಪರೀಕ್ಷೆ ಮಾಡಿಸ್ತೇನೆ. ಈ ಒಂದು ಶವವನ್ನ ಒಂದು ಹೂಳ್ಬೇಕು, ತುಂಬಾ ಅಂದ್ರೆ ಒಂದು 2 ಅಡಿ ಅಷ್ಟು ತೆಗೆದು ಅದರಲ್ಲಿ ಹೂಳ್ಬೇಕು, ಮೇಲ್ಗಡೆ ಸುಣ್ಣವನ್ನ ಸಿಂಪಡಿಸಬೇಕಾಗುತ್ತೆ. ಸರ್, ಈ ಒಂದು ಈ ನೆರಡಿ ರೋಗ ಬರಲಿಕ್ಕೆ ಕಾರಣಗಳು ಏನೇನು ಅಂತ ಹೇಳ್ತೀರಾ ಸರ್? ಇದ್ರ ಜೊತೆಗೆ ಮುಖ್ಯವಾದ ಕಾರಣ ಬ್ಯಾಕ್ಟೀರಿಯಾನೇ. ಆಮೇಲೆ ಇದು ಹೇಳಿದಲ್ಲ ಈಗ ಗಾಳಿ ಮುಖಾಂತರ ಹರಡುತ್ತೆ. ಆಮೇಲೆ ಇದು ಈ ಶವ ಪರೀಕ್ಷೆ ಮಾಡುವಾಗ ತುಂಬಾ ಜನಕ್ಕೆ ಏನ್ ಮಾಡ್ತಾರೆ, ಈಗ ಸತ್ತ ತಕ್ಷಣ ಶವ ಪರೀಕ್ಷೆ ಮಾಡಿಸೋದು ಅಥವಾ ಅವನ್ನ ಕೆಲವೊಬ್ರು ಕೊಯ್ದು ತಿನ್ನಕೇನೋ ಉಪಯೋಗ ಮಾಡ್ತಾರೆ, ಅದನ್ನ ಮಾಡಬಾರ್ದು. ಅದು ಮಾಡೋದ್ರಿಂದ ಹೇಳಿದಲ್ಲ ಗಾಳಿ ಮುಖಾಂತರ ಈ ಬ್ಯಾಕ್ಟೀರಿಯಾ ಇನ್ನೊಂದು ಆರೋಗ್ಯವಂತ ರಾಸುಗಳಿಗೆ ಹರಡ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನ ಶವ ಪರೀಕ್ಷೆ ಮಾಡೋದು ಅಥವಾ ಅದನ್ನ ಕೊಯ್ಯೋದು ಮಾಡಬಾರ್ದು. ಈ ನರಡಿ ರೋಗ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ತಡೆಗಟ್ಟೋದು ಯಾವ ರೀತಿ? ಈಗ ನರಡಿ ರೋಗ ಕೂಡ ಲಸಿಕೆ ಬರುತ್ತೆ. ಎಲ್ಲೆಲ್ಲಿ ಈ ನರಡಿ ರೋಗ ಕಾಣಿಸ್ಕೊಳುತ್ತೆ ಆ ಜಾಗಗಳಲ್ಲಿ ನರಡಿ ರೋಗಕ್ಕೆ ನೀವು ಲಸಿಕೆಯನ್ನು ಹಾಕಿಸಿ ಈ ರೋಗವನ್ನು ತಡೆಗಟ್ಟಬಹುದು. ಕೇವಲ ಅದೊಂದು ಲಸಿಕೆ ಹಾಕಿದ್ರೆ ತಡೆಗಟ್ಟುತ್ತೆ, ಅದ್ರ ಜೊತೆಗೆ ಬೇರೆ ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಅಂತಾರೆ ರೈತರು? ರೈತರು ಅದೇ ನಾನು ಆಗ್ಲೇ ಹೇಳದಂಗೆ, ನೀವು ಶವವನ್ನ ಒಂದು ಅದೇ ಮರಣೋತ್ತರ ಪರೀಕ್ಷೆ ಮಾಡದೇನೆ ಸುಡಬೇಕು ಅಥವಾ ಆಳವಾದ ಗುಂಡಿಯಲ್ಲಿ ಹೂಳ್ಬೇಕು. ಇದು ಮುಖ್ಯವಾದ ತಡೆಗಟ್ಟುವ ಕ್ರಮಗಳಿವು. ಈ ರಾಸುಗಳಲ್ಲಿ ಸರ್ ಈ ಜಂತುಗಳನ್ನು ಕಾಣ್ತೀವಿ, ಇದರಿಂದ ಬರತಕ್ಕಂತಹ ರೋಗಗಳ ಬಗ್ಗೆ ಹೇಳೋದಾದ್ರೆ? ಈಗ ನಾವು ಸೂಕ್ಷ್ಮಾಣು ಜೀವಿಗಳಿಂದ ಬರುವಂತ ರೋಗಗಳ ತಿಳ್ಕೊಂಡ್ವಿ. ಈ ಜಂತು ಹುಳ ಹೇಗಂದ್ರೆ ನಮ್ಗೇನು ಲಕ್ಷಣ ತೋರಿಸಲ್ಲ, ಬಟ್ ಒಳಗಡೆನೆ ಅದು ಅದರದ್ದು ಪರಿಣಾಮಗಳನ್ನು ಮಾಡ್ತಾ ಇರ್ತವೆ, ದುಷ್ಪರಿಣಾಮಗಳನ್ನು ಮಾಡ್ತಾ ಇರ್ತವೆ. ಯಾವ ತರ ಅಂದ್ರೆ ಒಂದು ಬೆಳವಣಿಗೆ ಕುಂಠಿತ ಆಗ್ತಾ ಇರುತ್ತೆ. ಅಂದ್ರೆ ನೀವು ಅನ್ಕೊಂತೀರ ಎಲ್ಲ ಮೇವು ಚೆನ್ನಾಗಿ ತಿಂತಾ ಇರುತ್ತೆ ಆದ್ರೂ ಕೂಡ ಬೆಳವಣಿಗೆ ಆಗ್ತಾ ಇರಲ್ಲ ಅಂತ ಅನ್ಕೊಂತ ಆತರ ಆಗ್ತಾ ಇರುತ್ತೆ. ಅಂದ್ರೆ ಚೆನ್ನಾಗಿ ಮೇವು ತಿನ್ನಂತ ರಾಸುಗಳು ಬೆಳವಣಿಗೆ ಆಗದೆ ಇರೋದು, ಆಮೇಲೆ ಇಳುವರಿ ಕೂಡ ಅಂದ್ರೆ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಈ ತರದ್ದು ಲಕ್ಷಣಗಳನ್ನ ಈ ಜಂತುಗಳಿಂದ ಬಾಧಿತ ರಾಸುಗಳು ತೋರಿಸ್ತಾ ಇರ್ತವೆ. ಎಷ್ಟು ದಿನ ನಂತರವಾಗಿ ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ, ಮುಂಚೆ ಎಷ್ಟಿರುತ್ತೆ, ತದನಂತರವಾಗಿ ಯಾವ ತರ? ಸಾಮಾನ್ಯವಾಗಿ ಜಂತು ಹುಳುಗಳು ಮೈಯೊಳಗೆ ಜಂತು ಹುಳುಗಳು ಸೇರ್ಕೊಂಡ್ಮೇಲೆ ಜಾನುವಾರುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಅವುಗಳೇ ಉಪಯೋಗಿಸ್ಕೊಂಡಿರೋದ್ರಿಂದ 1 ತಿಂಗಳ ನಂತರ ಈ ಲಕ್ಷಣಗಳು ಶುರು ಆಗ್ತವೆ. ಯಾವುದೋ ಒಂದು ಬೆಳವಣಿಗೆ ಕುಂಠಿತ ಆಗ್ತಾ ಹೋಗೋದು, ಮತ್ತೆ ಹಾಲಿನ ಇಳುವರಿಗೆ 2 ಲೀಟರ್ ಕೊಡುವಂತಹ ಹಸು ಹತ್ತತ್ರ 1 ಲೀಟರ್ ತನಕ ಬಂದು ಕಡಿಮೆ ಆಗ ಅವಕಾಶನೂ ಇರುತ್ತೆ. ಜೊತೆಗೆ ಇದರ ಹತೋಟಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಈ ಜಂತುಗಳಲ್ಲಿ 3 ತರ ಬರ್ತವೆ, ಒಂದು ದುಂಡು ಜಂತುಗಳು, ಲಾಡಿ ಹುಳು ಮತ್ತೆ ಕಾರ್ಲು ಹುಳು ಅಂತ ಹೇಳ್ತೀವಿ. ಆಮೇಲೆ ಈ ಜಂತು ಹುಳುಗಳು ಸಾಮಾನ್ಯವಾಗಿ ಹರಡೋದ್ ಹೆಂಗೆ ಅಂದ್ರೆ, ನಾವು ಈಗ ನಿಂತ ನೀರಲ್ಲೇ ಮೇಯಿಸ್ತೀವಿ ಜಾನುವಾರುಗಳನ್ನ, ಅಲ್ಲಿ ಕೂಡ ಈ ಜಂತಿನ ಮರಿಗಳು ಇರ್ತವೆ, ಮರಿ ಅಥವಾ ಮೊಟ್ಟೆಗಳು ಇರೋದ್ರಿಂದ ಆ ನೀರನ್ನ ಕುಡಿದ್ರೆ ಆ ನೀರಿನ ಮುಖಾಂತರ ಈ ಜಂತು ಹುಳುಗಳು ಜಾನುವಾರುಗಳು ಬರುತ್ತೆ. ಇವನ್ನ ಹತೋಟಿ ಹೆಂಗೆ ಅಂದ್ರೆ, ಒಂದು ಈ ತರ ಜಾಗಗಳಲ್ಲಿ ನಾವು ಜಾನುವಾರನ ಮೇಯಿಸಬಾರದು, ಜೊತೆಗೆ ಅವುಗಳನ್ನು ಶುಚಿಯಾದ ನೀರನ್ನ ಜಾನುವಾರುಗಳಿಗೆ ಕೊಡಬೇಕು ನಾವು. ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಪಶುವೈದ್ಯರ ಸಲಹೆ ಪಡೆದು ನಾವು ಅವಕ್ಕೆ ಜಂತುನಾಶಕ ಔಷಧಿಯನ್ನು ಹಾಕೋದ್ರಿಂದ ಜಂತು ಹುಳುಗಳಿಂದ ನಾವು ಜಾನುವಾರುಗಳನ್ನು ರಕ್ಷಿಸಬಹುದು. ಈ ರಾಸುಗಳಲ್ಲಿ ಇತ್ತೀಚೆಗೆ ಕಾಣಬರ್ತಕ್ಕಂಥದ್ದು ಕೆಚ್ಚಲು ಬಾವು ರೋಗ ಅಂತ ಹೇಳ್ತೀವಿ, ಅದು ಯಾಕೆ ಕಂಡು ಬರುತ್ತೆ, ಅದರ ಲಕ್ಷಣಗಳ ಬಗ್ಗೆ ಮತ್ತೆ ಹತೋಟಿ ಕ್ರಮಗಳ ಬಗ್ಗೆ? ಕೆಚ್ಚಲು ಬಾವು ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಕೆಚ್ಚಲು ಬಾವು ಬಂದಾಗ ಕೆಚ್ಚಲು ಬಾವು ಬಂದಿರುತ್ತೆ, ಆಮೇಲೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಆಮೇಲೆ ಹಾಲಿನ ಲಕ್ಷಣಗಳು ಚೇಂಜ್ ಆಗಿರುತ್ತೆ, ಅಂದ್ರೆ ಹಾಲು ನೀರ್ ತರ ಬರ್ತಾ ಇರುತ್ತೆ ಅಥವಾ ಒಡಕೊಡಕ್ ಬರ್ತಾ ಇರುತ್ತೆ. ಸೊ ಇದು ಕೆಚ್ಚಲು ಬಾವಿನ ಲಕ್ಷಣಗಳು. ಈ ಕೆಚ್ಚಲು ಬಂದ ತಕ್ಷಣ ನಾವೇನ್ ಮಾಡಬೇಕು, ಪಶುವೈದ್ಯ ಕರೆಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಬೇಕು. ಅದ್ರ ಜೊತೆಗೆ ನಾನು ಹೇಳೋದು, ಈ ಕೆಚ್ಚಲು ಬಾವು ಬಂದಾಗ ನಮ್ಗೆ ಏನು ನಾವು ಚಿಕಿತ್ಸೆಗೆ ಮಾಡುವಂತ ಖರ್ಚು ಇರಬಹುದು ಅಥವಾ ಹಾಲಿನ ಇಳುವರಿ ಕಡಿಮೆ ಆಗಿ ನಮಗೆ ಬರುವಂತಹ ಲಾಭದಾಂಶ ಕಡಿಮೆ ಆಗೋದಿರಬಹುದು, ಇದೆಲ್ಲವನ್ನು ನಾವು ನೋಡಿದಾಗ ಕೆಚ್ಚಲು ಬಾವು ಚಿಕಿತ್ಸೆ ಕೊಡಿಸೋಕ್ಕಿನ ಮುಖ್ಯವಾಗಿ ಅದನ್ನ ತಡೆಗಟ್ಟದೇ ನಮ್ದು ಮುಖ್ಯವಾದ ಅಂಶ ಆಗಿರುತ್ತೆ. ಇದನ್ನ ಹೆಂಗೆ ತಡೆಗಟ್ಟಬಹುದು ಅಂದ್ರೆ, ಒಂದು ನೀವು ಪ್ರತಿ ದಿವಸ ಹಾಲು ಕರೆಯುವಾಗ ಕೆಚ್ಚಲನ್ನ ತೊಳಿಬೇಕು, ತೊಳೆದ್ಬಿಟ್ಟು ಅನಂತರ ಅದನ್ನ ಒಂದು ಒಣ ಬಟ್ಟೆಯಿಂದ ಒರೆಸಬೇಕು. ಆಮೇಲೆ ಈ ಯಾರು ಹಾಲು ಹಿಂಡ್ತಾರೆ ಅವರು ಕೂಡ ಕೈಯನ್ನ ಚೆನ್ನಾಗಿ ತೊಳ್ಕೊಂಡು ಕ್ರಿಮಿನಾಶಕ ದ್ರಾವಣದಿಂದ ಕೈಯನ್ನ ತೊಳ್ಕೊಂಡು ಅವರು ಕೈ ಒರೆಸ್ಕೊಂಡ ನಂತರ ಹಾಲನ್ನ ಹಿಂಡಬೇಕಾಗತ್ತೆ. ಇದು ಒಂದು. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಈಗ ಹಾಲನ್ನು ಹಿಂಡುವಾಗ ಸಾಮಾನ್ಯವಾಗಿ ಜಾನುವಾರುಗಳಿಗೆ ನಾವು ಆಹಾರನ ಇಡ್ತೀವಿ. ಅದೇನಾಗತ್ತೆ, ಈಗ ಹಾಲು ಹಿಂಡುವಾಗ ಆಹಾರ ಇಡ್ತೀರಾ, ಹಾಲು ಹಿಂಡಿ ಆದ ತಕ್ಷಣನೇ ಅದು ಮಲಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಈಗ ನಾವು ಹಾಲು ಹಿಂಡುವಾಗ ಕೆಚ್ಚಲಲ್ಲಿ ಮಲೆ ರಂಧ್ರ ಇರುತ್ತೆ, ಆ ರಂಧ್ರ ಇನ್ನೂ ತೆರೆದುಕೊಂಡಿರುತ್ತದೆ. ಅವಾಗ ಇದು ಮಲಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಕೊಟ್ಟಿಗೆಯಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವ ಬ್ಯಾಕ್ಟೀರಿಯಾಗಳಿಂದ ಅದಕ್ಕೆ ಕೆಚ್ಚಲು ಬಾವು ಅವಕಾಶ ಇರುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಒಂದು ಅರ್ಧ ಮೇವು ಹಾಲು ಹಿಂಡುವಾಗ ಕೊಡಬೇಕು, ಇನ್ನು ಅರ್ಧ ಮೇವನ್ನ ಹಾಲು ಹಿಂಡು ಆದ ನಂತರ ಕೊಡಬೇಕು. ಅವಾಗ ಏನಾಗುತ್ತೆ, ಆ ಹಸು ಇನ್ನು ಅರ್ಧ ಮೇವು ತಿನ್ನೋವರೆಗೂ ನಿಂತ್ಕೊಂಡೇ ಇರುತ್ತೆ, ಅವಾಗ ಅದು ಮಲಗೋದಿಲ್ಲ, ಅವಾಗ ಏನಾಗುತ್ತೆ ಈ ಕೆಚ್ಚಲು ಭಾವನ ಬರದಂಗೆ ನಾವು ತಡೆಗಟ್ಟಬಹುದು. ಈಗ ನಾವು ಹೈನು ರಾಸುಗಳಲ್ಲಿ ಈಗ ರೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಇವನ್ನ ನಾ ಆಗ್ಲೇ ಹೇಳದಂಗೆ ರೋಗ ಬರದಂಗೆ ತಡೆಗಟ್ಟೋದ್ರಿಂದ ನಾವು ತುಂಬಾ ಲಾಭವನ್ನ ಪಡಿಬಹುದು ಹೈನುಗಾರಿಕೆಯಿಂದ. ಹಾಗಾಗಿ ಒಂದು ಮುಖ್ಯವಾದ ಹತೋಟಿ ಕ್ರಮ ಏನಂದ್ರೆ ರೋಗಗ್ರಸ್ತ ರಾಸುಗಳನ್ನ ಬೇರ್ಪಡಿಸೋದು ಒಂದು. ಇನ್ನೊಂದು ಪ್ರತಿ ವರ್ಷ ಅಂದ್ರೆ ಕಾಲಕಾಲಕ್ಕೆ ಸೂಕ್ತವಾದ ಲಸಿಕೆಗಳನ್ನ ಅವಕ್ಕೆ ಕೊಡಿಸೋದು. ಆಮೇಲೆ ಈಗ ಅವಕ್ಕೆ ಒಳ್ಳೆ ಶುಚಿಯಾದ ಮತ್ತು ಆಹಾರಗಳನ್ನ ಕೊಡೋದು. ಆಮೇಲೆ ಪ್ರತಿ ದಿನ ಅಥವಾ ವಾರಕ್ಕೆ ಎರಡು ಸಲ ಮೂರು ಸಲ ನಿಮ್ಮ ಕೊಟ್ಟಿಗೆಗಳನ್ನ ಕ್ರಿಮಿನಾಶಕ ದ್ರಾವಣಗಳಿಂದ ಸ್ವಚ್ಛಪಡಿಸೋದು ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಕ್ರಮಗಳನ್ನ ಕೈಗೊಂಡ್ರೆ ಯಾವುದೇ ರೀತಿಯಾದ ಕಾಯಿಲೆಗಳನ್ನ ಬರದಂಗೆ ತಡಿಬಹುದು ಅಂತ. ಹೌದು, ಒಳ್ಳೆಯದು ಸರ್. ತಾವು ಇದುವರೆಗೂ ಹೈನು ರಾಸುಗಳಲ್ಲಿ ಕಂಡು ಬರತಕ್ಕಂತಹ ಸಾಮಾನ್ಯ ರೋಗಗಳು ಹಾಗೂ ಅದರ ಹತೋಟಿ ಕ್ರಮಗಳು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದಿರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ಮಾಲ್ತೇಶ್ ಡಿಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಭದ್ರಾವತಿ 103.5 ಎಫ್ಎಂನಲ್ಲಿ ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ತರೀಕೆರೆ ತಾಲೂಕಿನ ಮುಗಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ಸಕಡಿಕರಿಂದ ಹರಿಶಿನ ಶಾಸ್ತ್ರದ ಪದ. ದ್ವಾರ ಕವಚಿಯಿಂದ ಸ್ವಾಮಿ ಶ್ರೀಕೃಷ್ಣ ಬಂದ, ನಾರಿ ರುಕ್ಮಣಿಯ ರೊಡಗೊಂಡು ಕೊಡುವೆ ಕಟ್ಟಣಿ ಸರ ಕೊಡುವೆ ಕೊರಳಿ ಕಟ್ಟಣಿ ಸರ ಕೊಡುವೆ ಕೊರಳಿಗೆ ತಂಜಮ್ಮ ತಡದ ಬಾಗಾಲ ಬೇಡೋ ನನಗೆ ಕಡಗ ಕಡಗೈದ ಜೋಡೈದಾವೆ ಕಟ್ಟಣಿ ಸರವೈತೆ ಕೊರಳ ಕಟ್ಟಣಿ ಸರವೈತೆ ಕೊರಳಾಗಣ್ಣಯ್ಯ ತಡದ ಬಾಗಾಲ ಬಿಡಲ ಕೈಗೆ ಬಂದಿ ಮಾಡಿಸಿ ಕೊಡುವೆ ಮುಚ್ಚಿನ ಸರ ಕೊಡುವೆ ಕೊರಳಿಗೆ, ಮುಚ್ಚಿನ ಸರ ಕೊಡುವೆ ಕೊರಳಿಗೆ, ನಾದೋನೆ ತಡದ ಬಾಗಾಲ ಬಿಡೋ ನನಗೆ, ಬಂದಿ ಬಂದೈದಾವೆ ಬಂದಿಗೆ ಜೋಡೈದಾವೆ, ಮುಚ್ಚಿನ ಸರ್ವೈತೆ ಕೊರುಳಾಗೆ, ಮುಚ್ಚಿನ ಸರ್ವೈತೆ ಕೊರುಳಾಗ, ಅತಿಗೆಮ್ಮ ತಡದ ಬಾಗಾಲ ಬಿಡೋಲಾರೆ, ತಡದ ಬಾಗಾಲ ಬಿಡುಲಾರೆ, ಅತಿಗೆಮ್ಮ ನನಗೊಂದ ಮಾತ ಕೊಡತೀಯ, ನನಗೊಂದ ಮಾತ ಕೊಡತೀನಿ ಅಂದರೆ ತಡದ ಬಾಗಾಲ ಬಿಡತೇನೆ, ಹೊಟ್ಟೆದ ಮಗಳ ಕೊಡತೇನೆ, ಮೊದಲು ಹೊಟ್ಟಿದ ಮಗಳ ಕೊಡುವುದಕ್ಕೆ ಅತ್ತಿಗೆ ಅದಕ್ಕೆ ನ ಸಾಕ್ಷಿ ಕೊಡತೀಯ, ಚಪ್ಪರು ಚಪ್ಪರು ಸಾಕ್ಷಿ, ಚಪ್ಪರು ಗೂಟ್ವೆ ಸಾಕ್ಷಿ, ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ, ಪ್ರಜೆ ಸಾಕ್ಷಿ, ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ, ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ, ನಾದೋನೆ ಎಳೆಯ ಒಂಬಾಳೆ ನಿಜ ಸಾಕ್ಷಿ, ಸೆಟ್ಟಾರ ಮಗಳು ಬಟ್ಟೋರಿ ಬರುವಾಗ ಪಟ್ಟೆಯ ಚರಿಯ ಎಡೋದಾರೆ, ಪಟ್ಟೆಯ ಚರಿಯ ಇಡುದಾರೆ, ಪುತ್ರವ್ಗೆ ಪುತ್ರ ಬಾಗಾಲ ಬಳೋದಾರೆ, ಶರಣ ಮಾಡಿ ಶಾರೆ, ಶರಣ ಮಾಡಿ ಶಾರೆ, ಪಡಿಯಕ್ಕಿಗೆ ಶರಣ ಮಾಡಿ ಶಾರೆ, ಪಡಿಯಕ್ಕಿಗೆ ಶರಣ ಮಾಡಿಸಿ ಒಳಿಕೋದಾಗ ದೇವರ ಕ್ವಾಣಿಗೆ ನೆಡೋದಾಳೆ, ನನಗ್ಯಾದ ಒಂದು ಮೊಟ್ಟೆ ನೊಂಗುರುವ ಉಡಿ ಕೇಳಿ, ಉಡಿ ಕೇಳಿ, ಮೊಟ್ಟೆ ನೊಂಗುರುವ ಉಡಿ, ಮೊಟ್ಟೆ ನೊಂಗುರುವ ಉಡಿಕೆ ತೆಗೆದಾಳಲ್ಲೇ ಮಗನೇ ಮನಸ್ಸಿಗೆ ತರೀಕೆರೆ ತಾಲೂಕಿನ ಮುಗಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ಸಂಗಡಿಗರಿಂದ ಅರಿಶಿನ ಶಾಸ್ತ್ರದ ಪದವನ್ನು ಕೇಳಿದಿರಿ. ಈಗ ಪರಿಸರ ಗೀತೆ.